ನದಿ ಗಲ ಜಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯ ಲಂಬಿತಾಂಬುಜಂಗ ಮುಖ ಬಾಲಿಕಾ ಮಠ ಮಠ ಮಠ ಮಣ್ಣಿನಾದ ಮಠ ಮರ್ವ ಚಕಾರ ಚಂಡ ತಾಂಡವಂ ತನೋತರ ಶಿವ ಶಿವ Shuddhi veti santatam hari